ದ್ಯೋಷೋ ಚಾಜಾಯಿ ಪಾದಾಯಿ ಇಂದ್ರ ವಿಶ್ವಾಭಿ ವಿರೋಧಿ ಬಾಯಿ ಬಾಗಾಂ ನಹಿತ್ವಾ ಯಶಾ ಆಸಾಂ ವಾಸು ವಿದಾಂ ಅನೋ ಶೂರಾ ಔಹೋ ಚಾರ ಮಾಸಿ ಹಾರಾಯಣಂ ಶದ್ಯೋಷೋ ಪದಾಯಿ ಇಂದ್ರ ವಿಶ್ವಾಭಿರೂಪಿ ಭಗಾನಾಹಿ ತ್ವಾಯಶಸಾಂ ವಾಸೋಹಾಯಿ ವಾಯಿದಾಂ ಅನುಶೂರಚರೋ ಸದ್ಯೋಷಾಚಿ ಪಾದಾಯಿ ಸದ್ಯೋಷಾಚಾಯಿ ಪಾತೇ ಆಂದ್ರ ವಿಶ್ವಾಭಿರೋಧಿಭಿಃ ಆಯಶಸಂ ವಾಸೋ ವೀರಂ ಐಹಿಮಾ ಅನುಶೋರಾ ಐಹಿಮಾ ಮಿನ್ಮಗವನ್ನ ಸ್ಯಾವಾರ್ಧಾಯ ಯಾಯಿಕಾಯಿ ತ್ವೇ ವೃತ್ತವರಿಹಾಯಿಷಾ ಓ ಈಶಾ ಯಾ ಇಂದ್ರಭುಜ ಸುರೇಭ್ಯ ಉವಾ त्वा इव्रे उवा तवरे Shiksha, Shiksha. नो अस्मिन् गुरुः दया पुत्रे भियो यदा शिक्षाण गत्वा सुदा वन्त ಪ್ರಸ್ರವಣೆ ಪರಿಸ್ತೋತಾರ ಆಸದೆ ಪರಾಯಿ ಪ್ರಸ್ರವಣೇ ಯಾ ಆ ಓ ಹೋ ಓ ವಾ ज्योतिर्नोविदा उषा शुग्राशेन्विषायि परावतायि वृषो अर्वा वाताय श्रो ಗದಿಂದ್ರಕೇಶಿಭಿ ಸುತಾ ವಂ ಆ ಔಹ ವಿವಾಸತಿ ಯಾ ಚಕ್ರ ಕೇಶಿ ಸುತಾ ವನ್ ಆಸತಿ ಆಭಿ ಮದೇ ಗಾಯ ಗೀರಾ ಮೇತ ಆಸಾ ಇಂದ್ರನ್ನ ಆಮ ಶ್ರೋತ್ಯಂಶ ಸುವತ್ತಯಾಯಿ ಛರ್ದಿರ್ಯಾ ಅಚ್ಚ ಮಾಗಾವದ್ಭ್ಯಾ ಕಾಮಾಕ್ಯಾ ಅಂಚ ಯಾವಯಾ ಆದಿ ದ್ಯೋಮೇ ಭಿಯಾ ಶ್ರಾಯಂದೀಯಂ ಶ್ರಾಯಂ ದೈವಸೋ ರಾಯಾಂ ವಿಶ್ವಾ ಇದಿಂದ್ರ ಶವಾ ಅಕ್ಷಾದ ವಾಸೋ ನಿಜ ಜನಿಮಾ ನಿಯೋಜ ಸಾ ಪ್ರತಿಭಾಗನ್ನಾದಿಮಾ ಪ್ರಾತಿ ಭಾಗನ್ನ ಆದ ಇಂದಿಮಾ ನಾಸೀ ಮಾದೇ ಸುಭೂಷತೋ ಪಬ್ರಾಮ ನಿಸವನ ನಿವೃತ್ರ ಪರಮಸ್ಯರಾಜಸಿ ನಕಿಷ್ವಾಗೋ ಶೋವ್ರೇಣ್ವಾತಾಯಿ ಓ ವಾಹೋಯಿ ಓ ಕಜಕ್ರೇ ಔ ಸವನಾ ಸೂತಂಬರ ಈ ಆನೂನ ಸಾತಾಶ್ರು ಶ್ರವಾಸ ಆಯಿ ಧೀಸುರು ಉಪಾಂಗೀತ ಗೋಮಾಂಗದಿಂದ್ರದೇ ಸಗವ ವಜ್ರಿಂದ್ರಹಸ್ರಂ ಸೂರ್ಯಾನು ಜೀವಾ Yeah.